بسم الله الرحمن الرحيم ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಕದ್ ಅಫ್ಲಹಲ್ ಮುಮಿನೂನ್ ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳು ವಿಜಯಿಗಳಾದರು. ಅಲ್ಲದೀನ ಹುಂ ಫೀ ಸಲಾತಿಹಿಂ ಖಾಶಿಯೂನ್ ಅವರು ತಮ್ಮ ನಮಾಜಿನಲ್ಲಿ ಭಯಭಕ್ತಿ ತೋರುತ್ತಾರೆ. ವಲ್ಲದೀನ ಹುಂ ಅನಿಲ್ ಲಗ್ವಿ ಮುಅ್ರಿದೂನ್ ನಿರರ್ಥಕ ಕಾರ್ಯಗಳಿಂದ ದೂರವಿರುತ್ತಾರೆ. ವಲ್ಲದೀನಹುಂ ಲಿಜ್ಜಕಾತಿ ಫಾಇಲೂನ್ ಜಕಾತಿನ ನಿಯಮವನ್ನು ಪಾಲಿಸುತ್ತಾರೆ. ವಲ್ಲದೀನಹುಂ ಲಿಫುರೂಜಿಹಿಂ ಹಾಫಿಝೂನ್ ಇಲ್ಲಾ ಅಲಾ ಅಜ್ವಾಜಿಹಿಂ ಔ ಮಾ ಮಲಕತ್ ಐಮಾನುಹುಂ ಫಇನ್ನಹುಂ ಗೈರು ಮಲೂಮೀನ್ ತಮ್ಮ ಪತ್ನಿಯರ ಹಾಗೂ ತಮ್ಮ ಅಧೀನವಿರುವ ದಾಸಿಯರ ಹೊರತು ಇತರರಿಂದ ತಮ್ಮ ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳುತ್ತಾರೆ. ಅವರಿಂದ ರಕ್ಷಿಸದಿದ್ದುದರಲ್ಲಿ ಅವರು ದೂಷಣೀಯರಲ್ಲ. ಆದರೆ ಇದರ ಹೊರತು ಇನ್ನೇನಾದರೂ ಬಯಸುವವರೇ ಅತಿರೇಕವೆಸಗುವವರು. ತಮ್ಮ ವಿಶ್ವಸ್ತ ಸ್ವತ್ತುಗಳನ್ನು ಹಾಗೂ ತಮ್ಮ ವಾಗ್ದಾನಗಳನ್ನು ಪಾಲಿಸುತ್ತಾರೆ. ಮತ್ತು ತಮ್ಮ ನಮಾಜ್ಗಳನ್ನು ರಕ್ಷಿಸಿಕೊಳ್ಳುತ್ತಾರೆ. ಇವರೇ ವಾರಿಸುದಾರರು. ಅಲ್ಲದೀನ ಯರಿಥೂನ ಅಲ್ಫಿರ್ದೌಸ ಹುಂ ಫೀಹಾ ಖಾಲಿದೂನ್ ವಾರಿಸಿನಲ್ಲಿ ಮಹೋನ್ನತ ಸ್ವರ್ಗ ಪಡೆಯುವರು ಮತ್ತು ಅದರಲ್ಲಿ ಸದಾ ವಾಸಿಸುವರು. ವಲಕದ್ ಖಲಕ್ನಲ್ ಇನ್ಸಾನ ಮಿನ್ ಸುಲಾಲತಿನ್ ಮಿನ್ ತೀನ್ ನಾವು ಮಾನವನನ್ನು ಮಣ್ಣಿನ ಸತ್ವದಿಂದ ಸೃಷ್ಟಿಸಿದೆವು. ثم جعلناه نطفة في قرار مكين ತರುವಾಯ ಅದನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ತೊಟ್ಟಿಕ್ಕಿದ ಹನಿಯಾಗಿ ಮಾರ್ಪಡಿಸಿದೆವು. ثم خلقنا النطفة علقة فخلقنا العلقة مضغة فخلقنا المضغة عظاما فخلقنا المضغة عظاما فكسونا العظام لحما ثم أنشأناه خلقا آخر فتبارك الله أحسن الخالقين ಅನಂತರ ಆ ಹನಿಗೆ ಮಾಂಸಪಿಂಡದ ರೂಪ ಕೊಟ್ಟೆವು. ಆ ಬಳಿಕ ಮಾಂಸಪಿಂಡವನ್ನು ಮಾಂಸಖಂಡವನ್ನಾಗಿ ಮಾಡಿದೆವು. ಆಮೇಲೆ ಮಾಂಸಖಂಡವನ್ನು ಎಲುಬುಗಳಾಗಿ ಮಾಡಿದೆವು. ತರುವಾಯ ಎಲುಬುಗಳ ಮೇಲೆ ಮಾಂಸ ತೊಡಿಸಿದೆವು. ಆ ಬಳಿಕ ಅದನ್ನೊಂದು ಬೇರೆಯೇ ಸೃಷ್ಟಿಯನ್ನಾಗಿ ಮಾಡಿ ನಿಲ್ಲಿಸಿದೆವು. ಅಲ್ಲಾಹನು ಮಹಾಸಮೃದ್ಧನು, ಸಕಲ ಶಿಲ್ಪಿಗಳಿಗಿಂತ ಶ್ರೇಷ್ಠ ಶಿಲ್ಪಿ. ಅದಾದ ಬಳಿಕ ನಿಮಗೆ ಖಂಡಿತವಾಗಿಯೂ ಸಾಯಲಿಕ್ಕಿದೆ. ಮತ್ತೆ ಪುನರುತ್ಥಾನದ ದಿನ ಖಂಡಿತವಾಗಿಯೂ ನೀವು ಎಬ್ಬಿಸಲ್ಪಡುವಿರಿ. ವಲಕದ್ ಖಲಕ್ನ ಫೌಕಕುಂ ಸಬ್ಅ ತರಾಯಿಕ ವಮಾ ಕುನ್ನ ಅನಿಲ್ ಖಲ್ಕಿ ಗಾಫಿಲೀನ್ ನಾವು ನಿಮ್ಮ ಮೇಲ್ಭಾಗದಲ್ಲಿ ಏಳು ಮಾರ್ಗಗಳನ್ನು ರಚಿಸಿದೆವು. ಸೃಷ್ಟಿಸುವ ಕಾರ್ಯದ ಬಗೆಗೆ ನಾವೇನು ಅಜ್ಞರಾಗಿರಲಿಲ್ಲ. نزلنا من السماء ماء بقدر فأسكنناه في الأرض وإنا على ذهاب به لقادرون ಮತ್ತು ನಾವು ಆಕಾಶದಿಂದ ಸರಿಯಾದ ಲೆಕ್ಕ ಪ್ರಕಾರ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಸುರಿಸಿದೆವು ಮತ್ತು ಅದನ್ನು ನೆಲದಲ್ಲಿ ನಿಲ್ಲಿಸಿಬಿಟ್ಟೆವು. ನಾವು ಹೇಗೆ ಬೇಕಿದ್ದರೂ ಅದನ್ನು ಅದೃಶ್ಯಗೊಳಿಸಬಲ್ಲೆವು. فأنشأنا لكم به جنات من نخيل وأعناب لكم فيها فواكه كثيرة ومنها تأكلون ತರುವಾಯ ಆ ನೀರಿನ ಮೂಲಕ ನಾವು ನಿಮಗಾಗಿ ಖರ್ಜೂರ ಮತ್ತು ದ್ರಾಕ್ಷಾ ತೋಟಗಳನ್ನುಂಟು ಮಾಡಿದೆವು. ಈ ತೋಟಗಳಲ್ಲಿ ನಿಮಗಾಗಿ ರುಚಿಕರವಾದ ಅನೇಕ ಫಲಗಳಿವೆ. ಮತ್ತು ನೀವು ಅವುಗಳಿಂದ ಆಹಾರ ಪಡೆಯುತ್ತೀರಿ. ಮತ್ತು ಸಿನಾಯಿ ಪರ್ವತದಲ್ಲಿ ಬೆಳೆಯುವ ಮರವನ್ನೂ ನಾವು ಸೃಷ್ಟಿಸಿದೆವು, ಅದು ಎಣ್ಣೆಯನ್ನು ತಿನ್ನುವವರಿಗಾಗಿ ಪದಾರ್ಥವನ್ನು ಹೊತ್ತು ಬೆಳೆಯುತ್ತದೆ. نسقيكم مما في بطونها ولكم فيها منافع كثيرة ومنها تأكلون. ವಾಸ್ತವದಲ್ಲಿ ಜಾನುವಾರುಗಳಲ್ಲಿಯೂ ನಿಮಗೊಂದು ಪಾಠವಿದೆ, ಅವುಗಳ ಉದರದೊಳಗೆ ಏನಿರುವುದೋ ಅದರಿಂದಲೇ ನಾವು ನಿಮಗೊಂದು ವಸ್ತುವನ್ನು ಕುಡಿಸುತ್ತೇವೆ, ಮತ್ತು ನಿಮಗೆ ಅವುಗಳಲ್ಲಿ ಬೇರೆ ಅನೇಕ ಪ್ರಯೋಜನಗಳೂ ಇವೆ, ಅವುಗಳನ್ನು ನೀವು ತಿನ್ನುತ್ತೀರಿ. ಮತ್ತು ಅವುಗಳ ಮೇಲೂ ನಾವೆಗಳ ಮೇಲೂ ನೀವು ಸವಾರಿ ಮಾಡುತ್ತೀರಿ. فقال يا قوم اعبدوا الله ما لكم من إله غيره أفلا تتقون. ನಾವು ನೂಹರನ್ನು ಒಂದು ಜನಾಂಗದ ಕಡೆಗೆ ರವಾನಿಸಿದೆವು. ಅವರು ಹೀಗೆಂದರು, ನನ್ನ ಜನಾಂಗದವರೇ, ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿರಿ, ಅವನ ಹೊರತು ನಿಮಗೆ ಇನ್ನಾವ ಆರಾಧ್ಯನೂ ಇಲ್ಲ, ನೀವು ಭಯಪಡುವುದಿಲ್ಲವೇ? فقال الملأ الذين كفروا من قومه ما هذا إلا بشر مثلكم يريد أن يتفضل عليكم ولو شاء الله لأنزل ملائكة ما سمعنا بهذا في آبائنا الأولين. ಸತ್ಯವನ್ನು ನಿಷೇಧಿಸಿದ ಅವರ ಜನಾಂಗದ ಸರದಾರರು ಹೀಗೆ ಹೇಳತೊಡಗಿದರು, ಇವನು ನಿಮ್ಮಂತೆಯೇ ಇರುವ ಒಬ್ಬ ಮನುಷ್ಯನಲ್ಲದೆ ಇನ್ನೇನೂ ಅಲ್ಲ, ನಿಮ್ಮ ಮೇಲೆ ಹಿರಿಮೆಯನ್ನು ಗಳಿಸುವುದೇ ಇವನ ಉದ್ದೇಶ. ಅಲ್ಲಾಹನು ಕಳುಹಿಸಲು ಇಚ್ಛಿಸಿದರೆ ದೇವಚರರನ್ನು ಕಳುಹಿಸುತ್ತಿದ್ದನು, ಮಾನವರು ಸಂದೇಶವಾಹಕರಾಗಿ ಬಂದರೆಂಬ ಇಂತಹ ವಿಷಯವನ್ನು ನಾವು ನಮ್ಮ ಪೂರ್ವಿಕರ ಕಾಲದಲ್ಲೆಂದು ಕೇಳಿಯೇ ಇರಲಿಲ್ಲ. ಇನ್ ಹುವ ಇಲ್ಲಾ ರಜುಲುನ್ ಬಿಹಿ ಜಿನ್ನತುನ್ ಫತರಬ್ಬಸು ಬಿಹಿ ಹತ್ತಾ ಹೀನ್. ಏನೂ ಇಲ್ಲ, ಇವನಿಗೆ ಸ್ವಲ್ಪ ಹುಚ್ಚು ಹಿಡಿದಿದೆ, ಸ್ವಲ್ಪ ಕಾಲ ಕಾದು ನೋಡಿರಿ, ಗುಣವಾಗಲೂಬಹುದು. ಕಾಲ ರಬ್ಬಿನ್ಸುರ್ನಿ ಬಿಮಾ ಕದ್ದಬೂನ್. ನೋಹು ಹೇಳಿದರು, ನನ್ನ ಪ್ರಭು, ಇವರು ನನ್ನನ್ನು ಸುಳ್ಳಾಗಿಸಿರುವುದರಿಂದ ಇನ್ನು ನೀನೇ ನನಗೆ ಸಹಾಯ ಮಾಡು. ಫಔಹೈನಾ ಇಲೈಹಿ ಅನಿಸ್ಮಿಲ್ ಫುಲ್ಕ ಬಿಅಯುನಿನಾ ವವಹಿನಾ ಫಇದಾ ಜಾ ಅಮ್ರುನಾ ವಫಾರತ್ತನ್ ನೂರು فاسلك فيها من كل زوجين اثنين وأهلك إلا من سبق عليه القول منهم ولا تخاطبني في الذين ظلموا إنهم مغرقون. ನಾವು ಅವರ ಮೇಲೆ ಈ ರೀತಿ ದಿವ್ಯ ಬೋಧನೆ ಮಾಡಿದೆವು, ನಮ್ಮ ಮೇಲ್ನೋಟದಲ್ಲಿ ಮತ್ತು ನಮ್ಮ ದಿವ್ಯ ಬೋಧನೆ ಪ್ರಕಾರ ನಾವೆಯನ್ನು ತಯಾರಿಸಿರಿ, ಅನಂತರ ನಮ್ಮ ಆಜ್ಞೆ ಬಂದಾಗ ಹಾಗೂ ಬಟ್ಟಿಯು ಉಕ್ಕೇರಿದಾಗ ಪ್ರತಿಯೊಂದು ವಿಧದ ಪ್ರಾಣಿಗಳಿಂದ ಒಂದೊಂದು ಜೊತೆ ತೆಗೆದುಕೊಂಡು ಅದರಲ್ಲಿ ಹತ್ತಿಕೊಳ್ಳಿರಿ, ಯಾರ ವಿರುದ್ಧ ಮೊದಲೇ ತೀರ್ಮಾನವಾಗಿ ಬಿಟ್ಟಿದೆಯೋ ಅವರನ್ನು ಬಿಟ್ಟು ನಿಮ್ಮ ಬಂಧುಗಳನ್ನು ಜೊತೆಗೆ ಕರೆದುಕೊಳ್ಳಿರಿ, ಮತ್ತು ಅಕ್ರಮಿಗಳ ವಿಷಯದಲ್ಲಿ ನನ್ನೊಡನೆ ಏನೂ ಹೇಳಬಾರದು, ಇವರಿನ್ನು ಮುಳುಗಲಿದ್ದಾರೆ. فإذا استويت أنت ومن معك على الفلك فقل الحمد لله الذي نجانا من القوم الظالمين. ಅನಂತರ ನೀವು ನಿಮ್ಮ ಜೊತೆಗಾರರ ಸಹಿತ ನಾವೆಯ ಮೇಲೆ ಏರಿದಾಗ ಅಕ್ರಮಿಗಳಿಂದ ನಮ್ಮನ್ನು ಪಾರುಗೊಳಿಸಿದ ಅಲ್ಲಾಹನಿಗೆ ಕೃತಜ್ಞತೆಗಳು ಎಂದು ಹೇಳಿರಿ. وَقُلْ رَبِّ أَنزِلْنِي مُنزَلًا مُبَارَكًا وَأَنْتَ خَيْرُ الْمُنزِلِينَ. ಮತ್ತು ನನ್ನ ಪ್ರಭು, ನನ್ನನ್ನು ಸಮೃದ್ಧಿಯಿಂದ ಕೂಡಿದ ಸ್ಥಳದಲ್ಲಿ ಇಳಿಸು, ನೀನು ಅತ್ಯುತ್ತಮ ಸ್ಥಾನ ಒದಗಿಸುವವನಾಗಿರುವೆ ಎಂದು ಹೇಳಿರಿ. ಇನ್ನ ಫೀ ಝಾಲಿಕ ಲಾಯಾತಿ ವಇನ್ ಕುನ್ನಾ ಲಮುಬ್ತಲೀನ್. ಈ ಕಥೆಯಲ್ಲಿ ದೊಡ್ಡ ನಿದರ್ಶನಗಳಿವೆ ಮತ್ತು ಸತ್ವ ಪರೀಕ್ಷೆಯನ್ನಂತೂ ನಾವು ಮಾಡಿಯೇ ತೀರುತ್ತೇವೆ. ಅವರ ತರುವಾಯ ನಾವು ಇನ್ನೊಂದು ಯುಗದ ಜನಾಂಗವನ್ನು ಎಬ್ಬಿಸಿದೆವು. ಆ ಬಳಿಕ ಅವರಲ್ಲಿಗೆ ಅವರ ಜನಾಂಗದವರೇ ಆದ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿದೆವು. ಅವರು ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿರಿ, ನಿಮಗೆ ಅವನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ, ನೀವೇನು ಭಯಪಡುವುದಿಲ್ಲವೇ ಎಂದು ಅವರಿಗೆ ಕರೆ ನೀಡಿದರು. وقال الملأ من قومه الذين كفروا وكذبوا بلقاء الآخرة وأترفناهم في الحياة الدنيا ما هذا إلا بشر مثلكم يأكل مما تأكلون منه ويشرب مما تشربون. ಸತ್ಯವನ್ನು ನಿಷೇಧಿಸಿದವರು, ಪರಲೋಕದ ಸಂದರ್ಶನವನ್ನು ಸುಳ್ಳಾಗಿಸಿದವರು, ಲೌಕಿಕ ಜೀವನದಲ್ಲಿ ನಾವು ಸಂಪನ್ನಗೊಳಿಸಿದ್ದವರು ಆದ ಆ ಜನಾಂಗದ ಸರದಾರರು ಹೀಗೆ ಹೇಳತೊಡಗಿದರು. ಈತನು ನಿಮ್ಮಂತೆಯೇ ಇರುವ ಒಬ್ಬ ಮಾನವನಲ್ಲದೆ ಬೇರೇನೂ ಅಲ್ಲ. ನೀವು ತಿನ್ನುವುದನ್ನೇ ಇವನು ತಿನ್ನುತ್ತಾನೆ, ನೀವು ಕುಡಿಯುವುದನ್ನೇ ಇವನು ಕುಡಿಯುತ್ತಾನೆ. ولئن أطعتم بشرا مثلكم إنكم إذا لخاسرون. ಈಗ ನೀವು ನಿಮ್ಮಂತೆಯೇ ಇರುವ ಒಬ್ಬ ಮಾನವನ ಆಜ್ಞಾನುಸರಣೆಯನ್ನು ಸ್ವೀಕರಿಸಿದರೆ ಖಂಡಿತವಾಗಿಯೂ ನೀವು ನಷ್ಟದಲ್ಲೇ ಇರುವಿರಿ. أيعدكم أنكم إذا متتم وكنتم ترابا وعظاما أنكم مخرجون. ನೀವು ಸತ್ತು ಮಣ್ಣಾಗಿ ಹೋದ ಬಳಿಕ ಮತ್ತು ಅಸ್ಥಿಪಂಜರವಾಗಿ ಬಿಟ್ಟ ಬಳಿಕ ನೀವು ಸಮಾಧಿಗಳಿಂದ ಹೊರ ತೆಗೆಯಲ್ಪಡುವಿರೆಂದು ಇವನು ನಿಮಗೆ ತಿಳಿಸುತ್ತಿದ್ದಾನೆಯೇ. ಹೈಹಾತ ಹೈಹಾತ ಲಿಮಾ ತುವಾದೂನ್. ಅಸಾಧ್ಯ, ನಿಮಗೆ ನೀಡಲಾಗುತ್ತಿರುವ ಈ ವಾಗ್ದಾನ ತೀರಾ ಅಸಾಧ್ಯವಾದುದು. ಇನ್ ಹಿಯ ಇಲ್ಲಾ ಹಯಾತುನ ದುನಿಯಾ ನಮೂತು ವನಹ್ಯಾ ವಮಾ ನಹ್ನು ಬಿಮಬ್ಊಸೀನ್. ಜೀವನವೆಂದರೆ ಕೇವಲ ಈ ಲೋಕದ ಜೀವನವಲ್ಲದೆ ಮತ್ತೇನೂ ಇಲ್ಲ. ಇಲ್ಲೇ ನಾವು ಸಾಯಬೇಕಾಗಿದೆ, ಇಲ್ಲೇ ಬದುಕಬೇಕಾಗಿದೆ. ಖಂಡಿತವಾಗಿಯೂ ನಾವು ಎಬ್ಬಿಸಲ್ಪಡುವವರಲ್ಲ. ಇನ್ ಹುವ ಇಲ್ಲಾ ರಜುಲುನ್ ಇಫ್ತರಾ ಅಲಲ್ಲಾಹಿ ಕದಿಬಾ ವಮಾ ನಹ್ನು ಲಹೂ ಬಿಮುಮಿನೀನ್. ಈತ ಅಲ್ಲಾಹನ ಹೆಸರಲ್ಲಿ ಬರಿಯ ಸುಳ್ಳು ಸೃಷ್ಟಿಸುತ್ತಿದ್ದಾನೆ, ನಾವೆಂದಿಗೂ ಇವನನ್ನು ನಂಬುವವರಲ್ಲ. ಕಾಲ ರಬ್ಬಿನ್ಸುರ್ನಿ ಬಿಮಾ ಕದ್ದಬೂನ್. ಸಂದೇಶವಾಹಕರು ಹೇಳಿದರು, ನನ್ನ ಪ್ರಭು, ಇವರು ನನ್ನನ್ನು ಸುಳ್ಳಾಗಿಸಿರುವುದರಿಂದ ಈಗ ನೀನೇ ನನಗೆ ಸಹಾಯ ಮಾಡು. ಕಾಲ ಅಮ್ಮಾ ಕಲೀಲಿನ್ ಲಯುಸ್ಬಿಹುನ್ನ ನಾದಿಮೀನ್. ಉತ್ತರ ಬಂತು, ಇವರು ತಮ್ಮ ಕರ್ಮಗಳಿಗಾಗಿ ಪಶ್ಚಾತ್ತಾಪ ಪಡುವ ಸಮಯ ಸಮೀಪಿಸಿದೆ. ಫಅಖದತ್ಹುಮುಸ್ ಸೈಹತು ಬಿಲ್ ಹಕ್ ಫಜಅಲ್ನಾಹುಮ್ ಗುಥಾ ಫಬುಅದನ್ ಲಿಲ್ ಕೌಮಿಲ್ ಝಾಲಿಮೀನ್. ಕೊನೆಗೆ ಸಂಪೂರ್ಣ ನ್ಯಾಯದೊಂದಿಗೆ ಒಂದು ಮಹಾ ಕೋಲಾಹಲವು ಅವರನ್ನು ಬಿಗಿಹಿಡಿದು ಬಿಟ್ಟಿತು ಮತ್ತು ನಾವು ಅವರನ್ನು ಕಸವನ್ನಾಗಿ ಮಾಡಿ ಒಗೆದು ಬಿಟ್ಟೆವು. ಅಕ್ರಮಿ ಜನಾಂಗ ತೊಲಗಲಿ. ತರುವಾಯ ನಾವು ಅವರ ಬಳಿಕ ಇತರ ಜನಾಂಗಗಳನ್ನು ಎಬ್ಬಿಸಿದೆವು. ಮಾ ತಸ್ಬಿಕು ಮಿನ್ ಉಮ್ಮತಿನ್ ಅಜಲಹಾ ವಮಾ ಯಸ್ತಅಖಿರೂನ್. ಯಾವ ಜನಾಂಗವು ತನ್ನ ಅವಧಿಗಿಂತ ಮುಂಚೆ ಕೊನೆಗೊಳ್ಳಲೂ ಇಲ್ಲ, ಆ ಬಳಿಕ ಉಳಿಯಲೂ ಇಲ್ಲ. ثم أرسلنا رسلنا تترى كلما جاء أمة رسولها كذبوه فأتبعنا بعضهم بعضا وجعلناهم أحاديث فبعدا لقوم لا يؤمنون. ತರುವಾಯ ನಾವು ನಿರಂತರವಾಗಿ ನಮ್ಮ ಸಂದೇಶವಾಹಕರನ್ನು ಕಳುಹಿಸಿದೆವು. ಯಾವೆಲ್ಲ ಜನಾಂಗಗಳ ಬಳಿಗೆ ಅದರ ಸಂದೇಶವಾಹಕರು ಬಂದರೋ ಆ ಎಲ್ಲ ಜನಾಂಗಗಳು ತಮ್ಮ ಸಂದೇಶವಾಹಕರನ್ನು ಸುಳ್ಳಾಗಿಸಿಬಿಟ್ಟವು, ಮತ್ತು ನಾವು ಒಂದರ ಹಿಂದೆ ಇನ್ನೊಂದರಂತೆ ಆ ಜನಾಂಗಗಳನ್ನು ನಾಶ ಮಾಡುತ್ತಾ ಹೋದೆವು. ಹೀಗೆ ಅವರನ್ನು ನಾವು ಕೇವಲ ಕಥೆಯಾಗಿ ಮಾಡಿಬಿಟ್ಟೆವು. ಶಾಪವಿರಲಿ ವಿಶ್ವಾಸವಿರಿಸದ ಜನಾಂಗಗಳಿಗೆ. ಅನಂತರ ನಾವು ಮೂಸಾ ಮತ್ತು ಅವರ ಸಹೋದರ ಹಾರೂನರನ್ನು ನಮ್ಮ ನಿದರ್ಶನಗಳೊಂದಿಗೆ ಹಾಗೂ ಸುವ್ಯಕ್ತ ಪ್ರಮಾಣ ಸಹಿತ ಫಿರ್ಔನ್ ಹಾಗೂ ಅವನ ಆಸ್ಥಾನಿಕರ ಕಡೆಗೆ ಕಳುಹಿಸಿದೆವು. ಆದರೆ ಅವರು ಅಹಂಕಾರ ತೋರಿದರು, ಅವರೊಂದು ಉದ್ದಟ ಜನಾಂಗವಾಗಿದ್ದರು. ಅವರು ಹೀಗೆಂದರು, ನಾವು ನಮ್ಮಂತೆಯೇ ಇರುವ ಇಬ್ಬರ ಮೇಲೆ ವಿಶ್ವಾಸ ವಿಧಿಸಬೇಕೆ? ಅದರಲ್ಲೂ ಅವರು ನಮ್ಮ ದಾಸ್ಯದಲ್ಲಿರುವ ಜನಾಂಗದವರು. ಆ ಪ್ರಕಾರ ಅವರು ಇಬ್ಬರನ್ನು ಸುಳ್ಳಾಗಿಸಿ ಬಿಟ್ಟರು ಮತ್ತು ನಾಶ ಹೊಂದುವವರಲ್ಲಿ ಸೇರಿ ಹೋದರು. ಜನರು ಸನ್ಮಾರ್ಗದರ್ಶನ ಪಡೆಯಲೆಂದು ಮೂಸಾರಿಗೆ ನಾವು ಗ್ರಂಥವನ್ನು ದಯಪಾಲಿಸಿದೆವು. ಮರಿಯಮರ ಪುತ್ರ ಈಸಾ ಮತ್ತು ಅವರ ಮಾತೆಯನ್ನು ನಾವು ಒಂದು ನಿದರ್ಶನವನ್ನಾಗಿ ಮಾಡಿದೆವು, ಮತ್ತು ಅವರನ್ನು ಒಂದು ಉನ್ನತ ಪೀಠಭೂಮಿಯಲ್ಲಿರಿಸಿದೆವು. ಅದು ನೆಮ್ಮದಿಯ ಸ್ಥಾನವಾಗಿತ್ತು, ಅದರಲ್ಲಿ ಚಿಲುಮೆಗಳು ಹರಿಯುತ್ತಿದ್ದುವು. ಸಂದೇಶವಾಹಕರೇ, ಶುದ್ಧ ವಸ್ತುಗಳನ್ನು ಉಣ್ಣಿರಿ ಮತ್ತು ಸತ್ಕರ್ಮಗಳನ್ನು ಮಾಡಿರಿ, ನಿಶ್ಚಯವಾಗಿಯೂ ನೀವು ಮಾಡುವುದೆಲ್ಲವನ್ನು ನಾನು ಚೆನ್ನಾಗಿ ಅರಿಯುತ್ತೇನೆ. ಮತ್ತು ನಿಶ್ಚಯವಾಗಿಯೂ ನಿಮ್ಮ ಈ ಸಮುದಾಯವು ಒಂದೇ ಸಮುದಾಯವಾಗಿದೆ, ಮತ್ತು ನಾನು ನಿಮ್ಮ ಪ್ರಭುವಾಗಿರುತ್ತೇನೆ, ಆದುದರಿಂದ ನನ್ನನ್ನೇ ಭಯಪಡಿರಿ. أمرهم بينهم زبرا كل حزب بما لديهم فرحون. ಆದರೆ ಆ ಬಳಿಕ ಜನರು ತಮ್ಮ ಧರ್ಮವನ್ನು ಪರಸ್ಪರ ತುಂಡು ತುಂಡು ಮಾಡಿಬಿಟ್ಟರು, ಪ್ರತಿಯೊಂದು ವರ್ಗವು ತನ್ನ ಬಳಿ ಇರುವುದರಲ್ಲೇ ಮಗ್ನವಾಗಿದೆ. فذرهم في غمرتهم حتى حين. ಸರಿ, ಹಾಗಾದರೆ ಅವರನ್ನು ಬಿಟ್ಟು ಬಿಡಿರಿ, ಒಂದು ನಿಶ್ಚಿತ ಅವಧಿಯವರೆಗೆ ತಮ್ಮ ಅನಾಸ್ಥೆಯಲ್ಲಿ ಬಿದ್ದಿರಲಿ. ಅಯಹ್ಸಬೂನ ಅನ್ನಮ ನುಮಿದ್ದುಹುಂ ಬಿಹಿ ಮಿನ್ ಮಾಲಿನ್ ವಬನೀನ್ ನುಸಾರಿಉ ಲಹುಂ ಫಿಲ್ ಖೈರಾತ್ ಬಲ್ ಲಾ ಯಶ್ಉರೂನ್. ನಾವು ಇವರಿಗೆ ಸಂತಾನ ಸಂಪತ್ತುಗಳ ಮೂಲಕ ಸಹಾಯ ಮಾಡುತ್ತಿರುವುದನ್ನು, ಇವರು ತಮಗೆ ಒಳಿತುಗಳನ್ನು ಕೊಡುವುದರಲ್ಲೇ ನಾವು ನಿರತರಾಗಿದ್ದೇವೆಂದು ತಿಳಿಯುತ್ತಿದ್ದಾರೆಯೇ? ಇಲ್ಲ, ಅವರಿಗೆ ಇದರ ವಾಸ್ತವಿಕತೆಯ ಪ್ರಜ್ಞೆಯಿಲ್ಲ. ಇನ್ನಲ್ಲದೀನ ಹುಂ ಮಿನ್ ಖಶ್ಯತಿ ರಬ್ಬಿಹಿಂ ಮುಶ್ಫಿಕೂನ್. ವಾಸ್ತವದಲ್ಲಿ ತಮ್ಮ ಪ್ರಭುವಿನ ಭಯದಿಂದ ಭೀತರಾಗಿರುವವರು. ವಲ್ಲದೀನ ಹುಂ ಬಿ ಆಯಾತಿ ರಬ್ಬಿಹಿಂ ಯುಮಿನೂನ್. ತಮ್ಮ ಪ್ರಭುವಿನ ನಿದರ್ಶನಗಳ ಮೇಲೆ ವಿಶ್ವಾಸವಿರಿಸುವವರು. ವಲ್ಲದೀನ ಹುಂ ಬಿ ರಬ್ಬಿಹಿಂ ಲಾ ಯುಶ್ರಿಕೂನ್. ತಮ್ಮ ಪ್ರಭುವಿನೊಂದಿಗೆ ಯಾರನ್ನೂ ಭಾಗಿದಾರರಾಗಿ ಮಾಡದವರು. ವಲ್ಲದೀನ ಯುಅತೂನ ಮಾ ಆತೌ ವಕುಲೂಬುಹುಂ ವಜಿಲತುನ್ ಅನ್ನಹುಂ ಇಲಾ ರಬ್ಬಿಹಿಂ ರಾಜಿಊನ್. ಮತ್ತು ಕೊಡುವುದನ್ನು ಕೊಟ್ಟು ತಮ್ಮ ಪ್ರಭುವಿನ ಕಡೆಗೆ ಮರಳಬೇಕಾಗಿದೆ ಎಂಬ ಪ್ರಜ್ಞೆಯಿಂದ ಕಂಪಿಸುತ್ತಿರುವ ಹೃದಯಗಳಿರುವವರು. ಉಲಾಯಿಕ ಯುಸಾರಿಊನ ಫಿಲ್ ಖೈರಾತಿ ವಹುಂ ಲಹಾ ಸಾಬಿಕೂನ್. ಅವರೇ ಒಳಿತುಗಳ ಕಡೆಗೆ ಧಾವಿಸುವವರು ಮತ್ತು ಸ್ಪರ್ಧಿಸಿ ಅವುಗಳನ್ನು ಪಡೆದುಕೊಳ್ಳುವವರು. ವಲಾ ನುಕಲ್ಲಿಫು ನಫ್ಸನ್ ಇಲ್ಲಾ ವುಸ್ಅಹಾ ولدينا كتاب ينطق بالحق وهم لا يظلمون. ನಾವು ಯಾವ ವ್ಯಕ್ತಿಗೂ ಅವನ ಶಕ್ತಿಗೆ ಮೀರಿದ ಕಷ್ಟ ಕೊಡುವುದಿಲ್ಲ. ನಮ್ಮ ಬಳಿಯಲ್ಲೊಂದು ಗ್ರಂಥವಿದೆ, ಅದು ಪ್ರತಿಯೊಬ್ಬನ ವಿಷಯವನ್ನು ನಿಖರವಾಗಿ ತಿಳಿಸಿಬಿಡುವಂತಹದ್ದಾಗಿದೆ. ಹೇಗಿದ್ದರೂ ಜನರ ಮೇಲೆ ಅಕ್ರಮವೆಸಗಲಾಗದು. ಬಲ್ ಕುಲೂಬುಹುಂ ಫೀ ಗಮ್ರತಿಂ ಮಿನ್ ಹಾದಾ ವಲಹುಂ ಅಅ್ಮಾಲುಂ ಮಿನ್ ದೂನಿ ಧಾಲಿಕ ಹುಂ ಲಹಾ ಆಮಿಲೂನ್. ಆದರೆ ಇವರು ಈ ವಿಷಯದ ಬಗ್ಗೆ ಅಜ್ಞರಾಗಿದ್ದಾರೆ, ಮತ್ತು ಇವರ ಕರ್ಮಗಳು ಮೇಲೆ ಹೇಳಲಾಗಿರುವ ಆ ಕ್ರಮದಿಂದ ಭಿನ್ನವಾಗಿದೆ. ನಾವು ಅವರ ವಿಲಾಸ ಪ್ರಿಯರನ್ನು ಯಾತನೆಯಲ್ಲಿ ಹಿಡಿದು ಬಿಟ್ಟರೆ ಅವರು ರೋಧಿಸುವವರೆಗೂ ತಮ್ಮ ಈ ಕೃತ್ಯವನ್ನು ಮಾಡುತ್ತಲೇ ಸಾಗುವರು. ಈಗ ನಿಲ್ಲಿಸಿರಿ ನಿಮ್ಮ ಗೋಳಾಟವನ್ನು, ನಮ್ಮ ಕಡೆಯಿಂದ ನಿಮಗಿನ್ನು ಯಾವ ಸಹಾಯವೂ ಸಿಗಲಾರದು. ಕದ್ ಕಾನತ್ ಆಯಾತಿ ತುತ್ಲಾ ಅಲೈಕುಂ ಫಕುಂತುಂ ಅಲಾ ಅಅ್ಕಾಬಿಕುಂ ತನ್ಕಿಸೂನ್. ನನ್ನ ವಚನಗಳನ್ನು ನಿಮಗೆ ಓದಿ ಹೇಳುತ್ತಿದ್ದಾಗ ನೀವು ಸಂದೇಶವಾಹಕರ ಸ್ವರ ಕೇಳಿದೊಡನೆ ಹಿಂದಿರುಗಿ ಓಡುತ್ತಿದ್ದೀರಿ. ಮುಸ್ತಕ್ಬಿರೀನ ಬಿಹಿ ಸಾಮಿರನ್ ತಹ್ಜುರೂನ್. ನಿಮ್ಮ ಅಹಂಕಾರದಿಂದಾಗಿ ಅವರನ್ನು ಕಡೆಗಣಿಸುತ್ತಿದ್ದೀರಿ, ನಿಮ್ಮ ಪಡೆಸಾಲೆಗಳಲ್ಲಿ ಅವರ ಬಗ್ಗೆ ಅಸಂಬದ್ಧ ಮಾತುಗಳನ್ನಾಡುತ್ತಿದ್ದೀರಿ. ಅಫಲಂ ಯದ್ದಬ್ಬರುಲ್ ಕೌಲ ಅಂ ಜಾಅಹುಂ ಮಾ ಲಂ ಯಾತಿ ಆಬಾಅಹುಮುಲ್ ಅವ್ವಲೀನ್. ಇವರೆಂದೂ ಈ ವಚನದ ಬಗ್ಗೆ ವಿವೇಚಿಸಲಿಲ್ಲವೇ? ಅಥವಾ ಇವರ ಪೂರ್ವಜರ ಬಳಿಗೆ ಎಂದೂ ಬಂದಿರದಂತಹ ವಿಷಯವನ್ನೇನಾದರೂ ಅವರು ತಂದಿರುವರೆ? ಅಂ ಲಂ ಯಅರಿಫು ರಸೂಲಹುಂ ಫಹುಂ ಲಹು ಮುನ್ಕಿರೂನ್. ಅಥವಾ ಇವರಿಗೆ ತಮ್ಮ ಸಂದೇಶವಾಹಕರ ಪರಿಚಯವಿರಲಿಲ್ಲವೇ? ಅಪರಿಚಿತ ವ್ಯಕ್ತಿಯಾದ ಕಾರಣ ಅವರನ್ನು ನಿರಾಕರಿಸುತ್ತಿರುವರೆ? ಅಂ ಯಕೂಲೂನ ಬಿಹಿ ಜಿನ್ನ ಬಲ್ ಜಾಅಹುಂ ಬಿಲ್ ಹಕ್ ವಅಕ್ಥರುಹುಂ ಲಿಲ್ ಹಕ್ ಕಾರಿಹೂನ್. ಅಥವಾ ಅವರಿಗೆ ಹುಚ್ಚು ಹಿಡಿದಿದೆ ಎಂದು ಇವರು ಹೇಳುತ್ತಿರುವರೆ? ಇಲ್ಲ, ವಾಸ್ತವದಲ್ಲಿ ಅವರು ಸತ್ಯವನ್ನೇ ತಂದಿದ್ದಾರೆ, ಮತ್ತು ಸತ್ಯವೇ ಅವರಲ್ಲಿ ಹೆಚ್ಚಿನವರಿಗೆ ಅಪ್ರಿಯವಾಗಿದೆ. ವಲೌ ಇತ್ತಬಅಲ್ ಹಕ್ ಅಹ್ವಾಅಹುಂ ಲಫಸದತಿ ಸಮಾವಾತು ವಲ್ ಅರ್ದು ವಮನ್ ಫೀಹಿನ್ ಬಲ್ ಅತೈನಾಹುಂ ಬಿಧಿಕ್ರಿಹಿಂ ಫಹುಂ ಅನ್ ಧಿಕ್ರಿಹಿಂ ಮುಅ್ರಿದೂನ್. ಒಂದು ವೇಳೆ ಸತ್ಯವು ಅವರ ಚಿತ್ತಾಕಾಂಕ್ಷೆಗಳನ್ನು ಹಿಂಬಾಲಿಸುತ್ತಿದ್ದರೆ ಭೂಮಿ ಆಕಾಶಗಳ ಮತ್ತು ಅವುಗಳಲ್ಲಿರುವ ಸಕಲ ವಸ್ತುಗಳ ವ್ಯವಸ್ಥೆಯು ಅಸ್ತವ್ಯಸ್ತವಾಗಿ ಬಿಡುತ್ತಿತ್ತು. ಇಲ್ಲ, ವಾಸ್ತವದಲ್ಲಿ ನಾವು ಅವರ ಸ್ವಂತ ಬೋಧನೆಯನ್ನೇ ಅವರ ಬಳಿಗೆ ತಂದಿದ್ದೇವೆ, ಮತ್ತು ಅವರು ತಮ್ಮ ಬೋಧನೆಯಿಂದ ವಿಮುಖರಾಗುತ್ತಿದ್ದಾರೆ. ಅಂ ತಸ್ಅಲುಹುಂ ಖರ್ಜಂ ಫಖರಾಜು ರಬ್ಬಿಕ ಖೈರ್ ವಹುವ ಖೈರುರ್ ರಾಜಿಕೀನ್. ನೀವು ಅವರಿಂದೇನಾದರೂ ಬೇಡುತ್ತಿರುವಿರಾ? ನಿಮಗಂತೂ ನಿಮ್ಮ ಪ್ರಭುವಿನ ಕೊಡುಗೆಯೇ ಶ್ರೇಷ್ಠವಾಗಿದೆ, ಮತ್ತು ಅವನು ಅತ್ಯುತ್ತಮ ಅನ್ನದಾತನಾಗಿದ್ದಾನೆ. وَإِنَّكَ لَتَدْعُوهُمْ إِلَى صِرَاطٍ مُسْتَقِيمٍ. ನೀವಂತೂ ಅವರನ್ನು ಸನ್ಮಾರ್ಗದ ಕಡೆಗೆ ಕರೆಯುತ್ತಿರುವಿರಿ. وَإِنَّ الَّذِينَ لَا يُؤْمِنُونَ بِالْآخِرَةِ عَنِ الصِّرَاطِ لَنَاكِبُونَ. ಆದರೆ ಪರಲೋಕದ ಮೇಲೆ ವಿಶ್ವಾಸ ವಿಧಿಸದವರು ಸನ್ಮಾರ್ಗದಿಂದ ಸರಿದು ನಡೆಯಲಿಚ್ಛಿಸುತ್ತಾರೆ. ನಾವು ಇವರ ಮೇಲೆ ದಯ ತೋರಿದರೆ ಹಾಗೂ ಇವರು ಇಂದು ಸಿಲುಕಿ ಬಿದ್ದಿರುವ ಸಂಕಷ್ಟವನ್ನು ದೂರೀಕರಿಸಿದರೆ ಇವರು ತಮ್ಮ ಉದ್ದಟತನದಲ್ಲಿ ಸಂಪೂರ್ಣ ದಾರಿಗೆಡುವರು. بِالْعَذَابِ فَمَا اسْتَكَانُوا لِرَبِّهِمْ وَمَا يَتَضَرَّعُونَ. ಇವರ ಅವಸ್ಥೆ ಏನೆಂದರೆ ನಾವು ಇವರನ್ನು ಕಷ್ಟಕ್ಕೀಡು ಮಾಡಿದೆವು, ಆದರೂ ಇವರು ತಮ್ಮ ಪ್ರಭುವಿನ ಮುಂದೆ ಬಾಗಲಿಲ್ಲ ಮತ್ತು ವಿನಮ್ರತೆ ತೋರಲಿಲ್ಲ. ಕೊನೆಗೆ ನಾವು ಅವರ ಪಾಲಿಗೆ ಕಠಿಣ ಯಾತನೆಯ ಬಾಗಿಲನ್ನು ತೆರೆದು ಬಿಟ್ಟಾಗ ಇವರು ಆ ಸ್ಥಿತಿಯಲ್ಲಿ ಪ್ರತಿಯೊಂದು ಶುಭದ ಬಗ್ಗೆ ಹಠಾತ್ತನೆ ನಿರಾಶರಾಗಿರುವುದನ್ನು ನೀವು ಕಾಣುವಿರಿ. شَأَلَكُمُ السَّمْعَ وَالْأَبْصَارَ وَالْأَفْئِدَةَ ನಿಮಗೆ ಶ್ರವಣ ಶಕ್ತಿ, ದೃಕ್ಶಕ್ತಿ ಮತ್ತು ವಿಚಾರ ಮಾಡಲು ಮನಸ್ಸು ನೀಡಿದವನು ಅಲ್ಲಾಹನೇ ತಾನೆ, ಆದರೆ ನೀವು ಅಲ್ಪವೇ ಕೃತಜ್ಞರಾಗುತ್ತೀರಿ. ನಿಮ್ಮನ್ನು ಭೂಮಿಯ ಮೇಲೆ ಹಬ್ಬಿಸಿ ಬಿಟ್ಟವನು ಅವನೇ, ಕೊನೆಗೆ ನೀವು ಅವನ ಕಡೆಗೆ ಒಟ್ಟುಗೂಡಿಸಲ್ಪಡುವಿರಿ. ಅವನೇ ಜೀವ ನೀಡುತ್ತಾನೆ ಮತ್ತು ಅವನೇ ಮರಣ ಕೊಡುತ್ತಾನೆ. ರಾತ್ರಿ ಹಗಲುಗಳ ಆವರ್ತನವು ಅವನದೇ ಹಿಡಿತದಲ್ಲಿದೆ. ನಿಮಗೆ ಇದು ಅರ್ಥವಾಗುವುದಿಲ್ಲವೇ? ಬಲ್ ಕಾಲು ಮಿಸ್ಲ ಮಾ ಕಾಲ ಅಲ್ ಅವ್ವಲೂನ್, ಆದರೆ ಇವರು ಇವರ ಪೂರ್ವಜರು ಹೇಳಿದ್ದುದನ್ನೇ ಹೇಳುತ್ತಾರೆ. ಕಾಲು ಅಯಿದಾ ಮಿತ್ನಾ ವಕುನ್ನಾ ತುರಾಬನ್ ವಇಜಾಮನ್ ಅಇನ್ನಾ ಲಮಬ್ಊಸೂನ್, ನಾವು ಸತ್ತು ಮಣ್ಣು ಮತ್ತು ಅಸ್ಥಿಪಂಜರವಾಗಿ ಬಿಟ್ಟ ಬಳಿಕ ನಮ್ಮನ್ನು ಪುನಃ ಜೀವಂತಗೊಳಿಸಿ ಎಬ್ಬಿಸಲಾದೀತೆ? ಲಕದ್ ವಉಇದ್ನಾ ನಹ್ನು ವಆಬಾಉನಾ ಹಾದಾ ಮಿನ್ ಕಬ್ಲ್ ಇನ್ ಹಾದಾ ಇಲ್ಲಾ ಅಸಾತೀರುಲ್ ಅವ್ವಲೀನ್. ಈ ವಾಗ್ದಾನಗಳನ್ನು ನಾವು ತುಂಬಾ ಕೇಳಿದ್ದೇವೆ ಮತ್ತು ನಮಗಿಂತ ಮುಂಚೆ ನಮ್ಮ ಪೂರ್ವಜರು ಕೇಳುತ್ತಲೇ ಬಂದಿದ್ದಾರೆ. ಇವೆಲ್ಲ ಹಳೆಯ ಕಟ್ಟುಕತೆಗಳಲ್ಲದೆ ಇನ್ನೇನೂ ಅಲ್ಲ ಎಂದು ಇವರು ಹೇಳುತ್ತಾರೆ. ನೀವು ಬಲ್ಲವರಾಗಿದ್ದರೆ ಈ ಭೂಮಿ ಮತ್ತು ಇದರೊಳಗಿರುವುದೆಲ್ಲವೂ ಯಾರದೆಂದು ಹೇಳಿರಿ ಎಂದು ಅವರೊಡನೆ ಕೇಳಿರಿ. ಸಯಕೂಲೂನ ಲಿಲ್ಲಾಹ್ ಕುಲ್ ಅಫಲಾ ತದಕ್ಕರೂನ್, ಅವರು ಖಂಡಿತವಾಗಿಯೂ ಅಲ್ಲಾಹನದು ಎನ್ನುವರು. ಹಾಗಾದರೆ ನೀವು ಪ್ರಜ್ಞಾವಂತರಾಗುವುದಿಲ್ಲವೇ ಎಂದು ಕೇಳಿರಿ. ಕುಲ್ ಮರ್ ರಬ್ಬು ಸಮಾವಾತಿ ಸಬ್ಇ ವರಬ್ಬುಲ್ ಅರ್ಶಿಲ್ ಅಜೀಮ್, ಸಪ್ತ ಗಗನಗಳ ಮತ್ತು ಮಹಾಸಿಂಹಾಸನದ ಒಡೆಯನಾರೆಂದು ಇವರನ್ನು ಕೇಳಿರಿ. ಸಯಕೂಲೂನ ಲಿಲ್ಲಾಹ್ ಕುಲ್ ಅಫಲಾ ತತ್ತಕೂನ್, ಅವರು ಖಂಡಿತವಾಗಿಯೂ ಅಲ್ಲಾಹನೇ ಎನ್ನುವರು. ಹಾಗಾದರೆ ನೀವೇಕೆ ಭಯಪಡುವುದಿಲ್ಲವೆಂದು ಕೇಳಿರಿ. ಕುಲ್ ಮನ್ ಬಿಯದಿಹಿ ಮಲಕೂತು ಕುಲ್ಲಿ ಶೈಇನ್ ವಹುವ ಯುಜೀರು ವಲಾ ಯುಜಾರು ಅಲೈಹಿ ಇನ್ ಕುಂತುಮ್ ತಅಲ್ಲಮೂನ್, ಅವರೊಡನೆ ಕೇಳಿರಿ, ಸಕಲ ವಸ್ತುಗಳ ಮೇಲೆ ಯಾರ ಪ್ರಭುತ್ವವಿದೆ? ಎಲ್ಲರಿಗೂ ಆಶ್ರಯ ನೀಡುವವನು, ಅವನ ವಿರುದ್ಧ ಆಶ್ರಯ ನೀಡಲು ಯಾರಿಗೂ ಸಾಧ್ಯವಿಲ್ಲದಂತಹವನು ಯಾರು? ನಿಮಗೆ ಗೊತ್ತಿದ್ದರೆ ಹೇಳಿರಿ. ಸಯಕೂಲೂನ ಲಿಲ್ಲಾಹಿ ಕುಲ್ ಫಅನ್ನಾ ತುಸ್ಹರೂನ್, ಅವರು ಖಂಡಿತವಾಗಿಯೂ ಈ ಗುಣಗಳು ಅಲ್ಲಾಹನಿಗೆ ಇವೆ ಎಂದು ಹೇಳುವರು. ಹಾಗಾದರೆ ನೀವು ಮೋಸ ಹೋಗುವುದು ಹೇಗೆ ಎಂದು ಕೇಳಿರಿ. ಬಲ್ ಅತೈನಾಹುಂ ಬಿಲ್ ಹಕ್ಕಿ ವಇನ್ನಹುಂ ಲಕಾಜಿಬೂನ್, ಸತ್ಯವೇನಿದೆಯೋ ಅದನ್ನು ನಾವು ಅವರ ಮುಂದೆ ತಂದಿದ್ದೇವೆ, ಇವರು ಸುಳ್ಳುಗಾರರು ಎಂಬುದರಲ್ಲಿ ಏನೂ ಸಂಶಯವಿಲ್ಲ. ಮತ್ತಖದಲ್ಲಾಹು ಮಿನ್ ವಲದಿ ವಮಾ ಕಾನ ಮಅಹು ಮಿನ್ ಇಲಾಹ್ ಇದಲ್ಲ ಧಹಬ ಕುಲ್ಲು ಇಲಾಹಿಂ ಬಿಮಾ ಖಲಕ ವಲಅಲಾ ಬಅದುಹುಂ ಅಲಾ ಬಅದ್ ಸುಬ್ಹಾನಲ್ಲಾಹಿ ಅಮ್ಮಾ ಯಸಿಫೂನ್. ಅಲ್ಲಾಹನು ಯಾರನ್ನೂ ತನ್ನ ಮಕ್ಕಳನ್ನಾಗಿ ಮಾಡಿಲ್ಲ, ಅವನ ಜೊತೆ ಇನ್ನೊಬ್ಬ ದೇವನೂ ಇಲ್ಲ. ಹಾಗಿರುತ್ತಿದ್ದರೆ ಪ್ರತಿಯೊಬ್ಬ ದೇವನು ತನ್ನ ಸೃಷ್ಟಿಯನ್ನು ತೆಗೆದುಕೊಂಡು ಬೇರೆ ಹೋಗಿಬಿಡುತ್ತಿದ್ದನು. ಆ ಬಳಿಕ ಅವರು ಒಬ್ಬರ ಮೇಲೆ ಇನ್ನೊಬ್ಬರು ಆಕ್ರಮಣ ನಡೆಸುತ್ತಿದ್ದರು. ಇವರು ಆಡುವ ಮಾತುಗಳಿಂದೆಲ್ಲ ಅಲ್ಲಾಹು ಪರಿಶುದ್ಧನಾಗಿರುತ್ತಾನೆ. ಆಲಿಮಿಲ್ ಗೈಬಿ ವಶ್ಶಹಾದತಿ ಫತಆಲಾ ಅಮ್ಮಾ ಯುಶ್ರಿಕೂನ್, ಅವನು ರಹಸ್ಯವಾಗಿರುವುದನ್ನು ಬಹಿರಂಗವಾಗಿರುವುದನ್ನು ಬಲ್ಲವನು. ಇವರು ಮಾಡುತ್ತಿರುವ ದೇವ ಸಹಭಾಗಿತ್ವದಿಂದ ಅವನು ಉನ್ನತನಾಗಿರುತ್ತಾನೆ. ಕುರ್ ರಬ್ಬಿ ಇಮ್ಮಾ ತುರಿಯನ್ನಿ ಮಾ ಯುವಾದೂನ್, ಸಂದೇಶವಾಹಕರೇ ಹೀಗೆ ಪ್ರಾರ್ಥಿಸಿರಿ, ನನ್ನ ಪ್ರಭು, ಇವರಿಗೆ ಎಚ್ಚರಿಕೆ ನೀಡಲಾಗುತ್ತಿರುವ ಆ ಯಾತನೆಯನ್ನು ನೀನು ನನ್ನ ಉಪಸ್ಥಿತಿಯಲ್ಲೇ ತಂದರೆ. ರಬ್ಬಿ ಫಲಾ ತಜಅಲ್ನಿ ಫಿಲ್ ಕೌಮಿ ಝಾಲಿಮೀನ್, ಓ ನನ್ನ ಪ್ರಭು, ನನ್ನನ್ನು ಈ ಅಕ್ರಮಿಗಳಲ್ಲಿ ಸೇರಿಸಬೇಡ. ವಇನ್ನ ಅಲಾ ಅನ್ ನುರಿಯಕ ಮಾ ನಅದುಹುಂ ಲಕಾದಿರೂನ್, ವಾಸ್ತವದಲ್ಲಿ ನಾವು ಅವರಿಗೆ ಎಚ್ಚರಿಕೆ ನೀಡುತ್ತಿರುವ ಆ ವಸ್ತುವನ್ನು ನಿಮ್ಮ ಕಣ್ಣ ಮುಂದೆಯೇ ತಂದು ಬಿಡುವ ಪೂರ್ಣ ಸಾಮರ್ಥ್ಯ ಹೊಂದಿದ್ದೇವೆ. ಸಂದೇಶವಾಹಕರೇ, ಕಿಡುಕನ್ನು ಅತ್ಯುತ್ತಮ ವಿಧಾನದಿಂದ ನೀಗಿಸಿರಿ. ನಿಮ್ಮ ಮೇಲೆ ಅವರು ಹೊರಿಸುತ್ತಿರುವ ಆರೋಪಗಳನ್ನು ನಾವು ಚೆನ್ನಾಗಿ ಬಲ್ಲೆವು. ಮತ್ತು ಹೀಗೆ ಪ್ರಾರ್ಥಿಸಿರಿ, ನನ್ನ ಪ್ರಭು, ನಾನು ಶೈತಾನರ ದುಷ್ಪ್ರೇರಣೆಗಳಿಂದ ನಿನ್ನ ಅಭಯ ಯಾಚಿಸುತ್ತೇನೆ. ನನ್ನ ಪ್ರಭು, ಅವರು ನನ್ನ ಬಳಿ ಸುಳಿಯುವುದರಿಂದಲೂ ನಾನು ನಿನ್ನ ಅಭಯ ಯಾಚಿಸುತ್ತೇನೆ. ಇವರಲ್ಲಿ ಯಾರಿಗಾದರೂ ಮರಣ ಬಂದಾಗ, ನನ್ನ ಪ್ರಭು, ನಾನು ಬಿಟ್ಟು ಬಂದ ಲೋಕಕ್ಕೆ ನನ್ನನ್ನು ಮರಳಿ ಕಳುಹಿಸಿಬಿಡು. إنها كلمة هو قائلها ومن ورائهم برزخ إلى يوم يبعثون. ಇನ್ನು ನಾನು ಸತ್ಕರ್ಮವೆಸಗುವ ನಿರೀಕ್ಷೆಯಿದೆ ಎಂದು ಹೇಳಲಾರಂಭಿಸುವವರೆಗೂ ಇವರು ತಮ್ಮ ಕುಕೃತ್ಯವನ್ನು ಬಿಡಲಾರರು. ಎಷ್ಟು ಮಾತ್ರಕ್ಕೂ ಹಾಗಾಗದು, ಇದು ಕೇವಲ ಅವನಾಡುವ ಮಾತು. ಸಾಯುವ ಇವರೆಲ್ಲರ ಹಿಂದೆ ಇನ್ನೊಂದು ಜೀವನದ ದಿನದವರೆಗೆ ಬರ್ಜಖ್ ಅರ್ಥಾತ್ ಮಧ್ಯಂತರ ಕಾಲಾವಧಿಯ ಅಡ್ಡಯಿದೆ. ತರುವಾಯ ಕಹಳ ಊದಲ್ಪಟ್ಟಾಗ ಅಂದು ಅವರ ನಡುವೆ ಯಾವುದೇ ಸಂಬಂಧ ಉಳಿಯಲಾರದು, ಮತ್ತು ಅವರು ಪರಸ್ಪರರನ್ನು ವಿಚಾರಿಸಿಯೂ ನೋಡಲಾರರು. فَمَنْ ثَقُلَتْ مَوَازِينُهُ فَأُولَئِكَ هُمُ الْمُفْلِحُونَ. ಆಗ ಯಾರ ತಕ್ಕಡಿಯ ತಟ್ಟೆಯು ಭಾರವಾಗಿರುವುದೋ ಅವರೇ ವಿಜಯಿಗಳಾಗುವರು. وَمَنْ خَفَّتْ مَوَازِينُهُ فَأُولَئِكَ الَّذِينَ خَسِرُوا أَنفُسَهُمْ ಯಾರ ತಟ್ಟೆ ಹಗುರವಿರುವುದೋ ಅವರೇ ತಮ್ಮನ್ನು ತಾವೇ ನಷ್ಟಕ್ಕೊಳಪಡಿಸಿಕೊಂಡವರಾಗಿರುವರು. ಅವರು ಸದಾಕಾಲ ನರಕದಲ್ಲಿರುವರು. ಅಗ್ನಿಯು ಅವರ ಮುಖದ ಚರ್ಮವನ್ನು ನೆಕ್ಕಿಬಿಡುವುದು, ಮತ್ತು ಅವರ ದವಡೆಗಳು ಹೊರಕ್ಕೆ ಬಂದು ಬಿಡುವು. ಅಲಂ ತಕುನ್ ಆಯಾತಿ ತುತ್ಲಾ ಅಲೈಕುಂ ಫಕುಂತುಂ ಬಿಹಾ ತುಕದ್ದಿಬೂನ್. ನನ್ನ ವಚನಗಳನ್ನು ನಿಮಗೆ ಓದಿ ಹೇಳಿದಾಗ ಅದನ್ನು ಸುಳ್ಳಾಗಿಸುತ್ತಿದ್ದವರು ನೀವೇ ಅಲ್ಲವೇ ಎಂದು ಅವರನ್ನು ಕೇಳಲಾಗುವುದು. ಕಾಲು ರಬ್ಬನ ಗಲಬತ್ ಅಲೈನಾ ಶಿಕ್ವತುನಾ ವಕುನ್ನಾ ಕೌಮನ್ ಧಾಲ್ಲೀನ್. ಆಗ ಅವರು, ನಮ್ಮ ಪ್ರಭು, ನಮ್ಮ ದುರದೃಷ್ಟವು ನಮ್ಮನ್ನು ಆವರಿಸಿಕೊಂಡಿತ್ತು, ನಿಜಕ್ಕೂ ನಾವು ಪಥಭ್ರಷ್ಟರಾಗಿದ್ದೆವು. ರಬ್ಬನ أخرجنا منها فإن عدنا فإنا ظالمون. ನಮ್ಮ ಪ್ರಭು, ಇನ್ನು ನಮ್ಮನ್ನು ಇಲ್ಲಿಂದ ವಿಮೋಚಿಸಿಬಿಡು, ಆ ಬಳಿಕವು ನಾವು ಇಂತಹ ಅಪರಾಧ ಮಾಡಿದರೆ ಅಕ್ರಮಿಗಳಾಗುವೆವು ಎನ್ನುವರು. قال اخسأوا فيها ولا تكلمون. ಆಗ ಅಲ್ಲಾಹು, ತೊಲಗಿರಿ, ಅದರಲ್ಲೇ ಬಿದ್ದುಕೊಂಡಿರಿ, ಮತ್ತು ನನ್ನೊಡನೆ ಮಾತನಾಡಬೇಡಿರಿ. إنه كان فريق من عبادي يقولون ربنا آمنا فاغفر لنا وارحمنا وأنت خير الراحمين. ನನ್ನ ಕೆಲವು ಮಂದಿ ದಾಸರು, ನಮ್ಮ ಪ್ರಭು, ನಾವು ವಿಶ್ವಾಸವಿರಿಸಿದೆವು, ನಮ್ಮನ್ನು ಕ್ಷಮಿಸಿಬಿಡು, ನಮ್ಮ ಮೇಲೆ ದಯ ತೋರು, ನೀನು ಅತ್ಯುತ್ತಮ ಕರುಣಾನಿಧಿ ಆಗಿರುತ್ತಿ ಎಂದು ಹೇಳುತ್ತಿದ್ದಾಗ, ಅತ್ತಖದ್ತುಮೂಹುಂ ಸಿಖ್ರಿಯನ್ ಹತ್ತಾ ಅನ್ಸೌಕುಂ ಧಿಕ್ರಿ ವಕುಂತುಂ ಮಿನ್ಹುಂ ತಧ್ಹಕೂನ್. ನೀವು ಅವರನ್ನು ಅಪಹಾಸ್ಯ ಮಾಡಿದಿರಿ. ಅವರ ಮೇಲಿನ ಹಠವು ನಿಮ್ಮನ್ನು ನನ್ನ ಅಸ್ತಿತ್ವವನ್ನೇ ಮರೆಯುವಂತೆ ಮಾಡಿತು, ಮತ್ತು ನೀವು ಅವರನ್ನು ಕಂಡು ನಗುತ್ತಿದ್ದೀರಿ. ಇಂದು ನಾನು ಅವರ ಸಹನೆಗೆ ಕೊಟ್ಟ ಫಲವೇನೆಂದರೆ ಅವರೇ ಯಶಸ್ವಿಗಳಾಗಿದ್ದಾರೆ ಎಂದು ಉತ್ತರ ಕೊಡುವನು. ಅನಂತರ ಅಲ್ಲಾಹು ಅವರೊಡನೆ, ಭೂಮಿಯಲ್ಲಿ ನೀವು ಎಷ್ಟು ವರ್ಷ ವಾಸಿಸಿದಿರಿ ಎಂದು ಕೇಳುವನು. ಅದಕ್ಕೆ ಅವರು, ಒಂದು ದಿನ ಅಥವಾ ದಿನದ ಒಂದಂಶ ನಾವು ಅಲ್ಲಿ ವಾಸಿಸುತ್ತಿದ್ದೆವು, ಎಣಿಕೆ ಮಾಡುವವರನ್ನು ಕೇಳಿ ನೋಡಿ ಎನ್ನುವರು. ಕಾಲ ಇಲ್ಲ ಬಿತ್ತುಂ ಇಲ್ಲ ಕಲೀಲಲ್ಲವ್ ಅನ್ನಕುಂ ಕುಂತುಂ ತಅಲ್ಲಮೂನ್. ಆಗ ಸ್ವಲ್ಪ ಹೊತ್ತೆ ತಂಗಿದ್ದಿರಷ್ಟೇ, ನೀವು ಅದನ್ನು ಆಗ ತಿಳಿದಿರುತ್ತಿದ್ದರೆ. ಅಫಹಸಿಬ್ತುಂ ಅನ್ನಮಾ ಖಲಕ್ನಾಕುಂ ಅಬಥಾ ನೀವೇನು, ನಾವು ನಿಮ್ಮನ್ನು ನಿರರ್ಥಕವಾಗಿ ಸೃಷ್ಟಿಸಿದ್ದೇವೆಂದು, ನಿಮಗೆ ನಮ್ಮ ಕಡೆಗೆ ಮರಳಲಿಕ್ಕೆ ಇಲ್ಲವೆಂದು ತಿಳಿದುಕೊಂಡಿದ್ದೀರಾ ಎಂದು ಹೇಳಲಾಗುವುದು. ಫತಆಲಲ್ಲಾಹುಲ್ ಮಲಿಕುಲ್ ಹಕ್ಕ ಅಲ್ಲಾಹನು ಸರ್ವೋನ್ನತನು, ಯಥಾರ್ಥ ಸಾರ್ವಭೌಮನು, ಅವನ ಹೊರತು ಇನ್ನಾವ ದೇವನೂ ಇಲ್ಲ, ಮಹಾವಿಶ್ವ ಸಿಂಹಾಸನದ ಒಡೆಯ. ವಮನ್ ಯದ್ಉ ಮಅಲ್ಲಾಹಿ ಇಲಾಹನ್ ಆಖರ ಲಾ ಬುರ್ಹಾನ ಲಹು ಬಿಹ್ ಫಇನ್ನಮ ಹಿಸಾಬುಹು ಇಂದ ರಬ್ಬಿಹ್ ಇನ್ನಹು ಲಾ ಯುಫ್ಲಿಹುಲ್ ಕಾಫಿರೂನ್. ಯಾರಾದರೂ ಅಲ್ಲಾಹನ ಜೊತೆಗೆ ಯಾವುದೇ ಆಧಾರ ಪ್ರಮಾಣಗಳಿಲ್ಲದ ಆರಾಧ್ಯನನ್ನು ಪ್ರಾರ್ಥಿಸಿದರೆ ಅವನ ಲೆಕ್ಕಾಚಾರ ಅವನ ಪ್ರಭುವಿನ ಬಳಿಯಲ್ಲಿದೆ. ಇಂತಹ ಸತ್ಯ ನಿಷೇಧಿಗಳು ಎಂದೆಂದಿಗೂ ಯಶಸ್ವಿಯಾಗಲಾರರು. ವಕುರ್ ರಬ್ಬಿಗ್ಫಿರ್ ವರ್ಹಮ್ ವಅಂತ ಖೈರುರ್ ರಾಹಿಮೀನ್. ಪೈಗಂಬರರೇ ಹೇಳಿರಿ, ನನ್ನೊಡೆಯ ಕ್ಷಮಿಸು ಮತ್ತು ಕರುಣೆ ತೋರು, ನೀನು ಸಕಲ ಕರುಣಾಳುಗಳಿಗಿಂತಲೂ ಉತ್ತಮ ಕರುಣಾಮಯಿಯಾಗಿರುತ್ತಿ. ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಸೂರತುನ್ ಅನ್ಜಲ್ನಾಹಾ ವಫರದ್ನಾಹಾ ವಅನ್ಜಲ್ನಾ ಫೀಹಾ ಆಯಾತಿನ್ ಬಯ್ಯಿನಾತಿನ್ ಲಅಲ್ಲಕುಂ ತದಕ್ಕರೂನ್. ಇದೊಂದು ಅಧ್ಯಾಯ, ಇದನ್ನು ನಾವು ಅವತೀರ್ಣಗೊಳಿಸಿದ್ದೇವೆ, ಇದನ್ನು ನಾವು ಕಡ್ಡಾಯಗೊಳಿಸಿರುತ್ತೇವೆ, ಮತ್ತು ನೀವು ಪಾಠ ಕಲಿಯುವಂತಾಗಲು ಇದರಲ್ಲಿ ನಾವು ಸುಸ್ಪಷ್ಟ ಆದೇಶಗಳನ್ನು ಅವತೀರ್ಣಗೊಳಿಸಿರುತ್ತೇವೆ. ಅಜ್ಜಾನಿಯತು ವಜ್ಜಾನಿ ತಜ್ರಿದು ಕುಲ್ಲ ವಾಹಿದಿನ್ ಮಿನ್ಹುಮಾ ಮಿಅತ ಜಲ್ದಹ್ ವಲಾ ತಅಖುಝ್ಕುಂ ಬಿಹಿಮಾ ರಅಫತುನ್ ಫೀ ದೀನಿಲ್ಲಾಹಿ ಇನ್ ಕುಂತುಮ್ ತುಮಿನೂನ ಬಿಲ್ಲಾಹಿ ವಲ್ಯೌಮಿಲ್ ಆಖಿರ್ وليشهد عذابهما طائفة من المؤمنين. ವಿಭಿಚಾರಿ ಮತ್ತು ವಿಭಿಚಾರಿಣಿ ಇವರಿಬ್ಬರಲ್ಲಿ ಪ್ರತಿಯೊಬ್ಬರಿಗೂ 100 ಚಡಿಯೇಟು ಕೊಡಿರಿ. ನೀವು ಅಲ್ಲಾಹನ ಹಾಗೂ ಅಂತಿಮ ದಿವಸದ ಮೇಲೆ ವಿಶ್ವಾಸವಿರಿಸುತ್ತೀರಾದರೆ ಅಲ್ಲಾಹನ ಧರ್ಮದ ವಿಷಯದಲ್ಲಿ ಅವರ ಮೇಲಿನ ಕನಿಕರವು ನಿಮ್ಮನ್ನು ತಡೆಯದಿರಲಿ. ಅವರಿಗೆ ಶಿಕ್ಷೆ ಕೊಡುವಾಗ ಸತ್ಯವಿಶ್ವಾಸಿಗಳ ಒಂದು ಸಮೂಹ ಅಲ್ಲಿ ಉಪಸ್ಥಿತವಿರಲಿ. ಅಜ್ಜಾನಿ ಲಾ ಯನ್ಕಿಹು ಇಲ್ಲಾ ಜಾನಿಯತನ್ ಔ ಮುಶ್ರಿಕ ವಜ್ಜಾನಿಯತು ಲಾ ಯನ್ಕಿಹುಹಾ ಇಲ್ಲಾ ಜಾನಿನ್ ಔ ಮುಶ್ರಿಕ ವಹುರ್ರಿಮ ಜಾಲಿಕ ಅಲಲ್ ಮುಮಿನೀನ್. ವ್ಯಭಿಚಾರಿಯು ವ್ಯಭಿಚಾರಿಣಿಯೊಂದಿಗೆ ಅಥವಾ ಬಹುದೇವ ವಿಶ್ವಾಸಿನಿಯೊಂದಿಗೆ ಹೊರತು ವಿವಾಹವಾಗದಿರಲಿ, ಮತ್ತು ವ್ಯಭಿಚಾರಿಣಿಯೊಂದಿಗೆ ವ್ಯಭಿಚಾರಿ ಅಥವಾ ಬಹುದೇವ ವಿಶ್ವಾಸಿಯ ಹೊರತು ವಿವಾಹವಾಗದಿರಲಿ. ಇದನ್ನು ಸತ್ಯವಿಶ್ವಾಸಿಗಳ ಮೇಲೆ ನಿಷಿದ್ಧಗೊಳಿಸಲಾಗಿದೆ. ವಲ್ಲದೀನ ಯರ್ಮೂನ ಅಲ್ ಮುಹ್ಸನಾತಿ ಥುಮ್ಮ ಲಂ ಯಾತು ಬಿ ಅರ್ಬಅತಿ ಶುಹದಾ ಫಜ್ಲಿದೂಹುಂ ಥಮಾನಿನ ಜಲ್ದಾ فَاجْلِدُوهُمْ 80 جَلْدَةً وَلَا تَقْبَلُوا لَهُمْ شَهَادَةً أَبَدًا وَأُولَئِكَ هُمُ الْفَاسِقُونَ. ಯಾರು ಸುಶೀಲೆಯರ ಮೇಲೆ ಆರೋಪ ಹೊರಿಸುತ್ತಾರೋ ಆ ಬಳಿಕ 4 ಸಾಕ್ಷಿದಾರರನ್ನು ತರುವುದಿಲ್ಲವೋ ಅವರಿಗೆ 80 ಚಡಿಯೇಟು ಕೊಡಿರಿ, ಮತ್ತು ಅವರ ಸಾಕ್ಷ್ಯವನ್ನು ಎಂದಿಗೂ ಸ್ವೀಕರಿಸಬೇಡಿರಿ, ಅವರು ಸ್ವಯಂ ಕರ್ಮಭ್ರಷ್ಟರು. ಈ ಕೃತ್ಯದ ಬಳಿಕ ಪಶ್ಚಾತ್ತಾಪ ಪಟ್ಟು ತಮ್ಮನ್ನು ತಾವೇ ಸುಧಾರಿಸಿಕೊಂಡವರ ಹೊರತು ಅಲ್ಲಾಹು ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ. ವಲ್ಲದೀನ ಯಗ್ಮೂನ ಅಜ್ವಾಜಹುಂ ವಲಂ ಯಕುಲ್ ಲಹುಂ ಶುಹದಾಉ ಇಲ್ಲಾ ಅನ್ಫುಸುಹುಂ ಫಶಹಾದತು ಅಹದಿಹಿಂ ಅರ್ಬಅ ಶಹಾದಾತಿನ್ ಬಿಲ್ಲಾಹಿ ಇನ್ನಹು ಲಮಿನಸ್ ಸಾದಿಕೀನ್. ತಮ್ಮ ಪತ್ನಿಯರ ಮೇಲೆ ಆರೋಪ ಹೊರಿಸುವವರ ಬಳಿ ಸ್ವಯಂ ಅವರ ಹೊರತು ಬೇರೆ ಯಾರು ಸಾಕ್ಷಿದಾರರು ಇಲ್ಲದಿದ್ದರೆ ಅವರಲ್ಲಿ ಒಬ್ಬನ ಸಾಕ್ಷ್ಯವು ಹೇಗಿರಬೇಕೆಂದರೆ ಅವನು 4 ಬಾರಿ ಅಲ್ಲಾಹನ ಆಣೆ ಹಾಕಿ ತಾನು ಹೊರಿಸಿದ ಆರೋಪದ ವಿಷಯದಲ್ಲಿ ಸತ್ಯವಂತನೆಂದು ಸಾಕ್ಷ್ಯ ಹೇಳಲಿ. ಮತ್ತು 5 ಬಾರಿ ತಾನು ಈ ಆರೋಪದಲ್ಲಿ ಸುಳ್ಳನಾಗಿದ್ದರೆ ತನ್ನ ಮೇಲೆ ಅಲ್ಲಾಹನ ಶಾಪವಿರಲೆಂದು ಹೇಳಲಿ. ಮತ್ತು ಆ ಸ್ತ್ರೀಯ ಮೇಲಿನಿಂದ ಶಿಕ್ಷೆಯನ್ನು ತಪ್ಪಿಸಲು ಇರುವ ಕ್ರಮವೇನೆಂದರೆ ಆಕೆ 4 ಬಾರಿ ಅಲ್ಲಾಹನ ಆಣೆ ಹಾಕಿ ಈತನು ತನ್ನ ಆರೋಪದಲ್ಲಿ ಸುಳ್ಳನೆಂದು ಸಾಕ್ಷ್ಯ ಹೇಳಬೇಕು. ಮತ್ತು 5 ಬಾರಿ ಒಂದು ವೇಳೆ ಆತನು ಸತ್ಯವಂತನಾಗಿದ್ದರೆ ನನ್ನ ಮೇಲೆ ಅಲ್ಲಾಹನ ಕ್ರೋಧವಿರಗಲಿ ಎಂದು ಹೇಳಬೇಕು. ನಿಮ್ಮ ಮೇಲೆ ಅಲ್ಲಾಹನ ಅನುಗ್ರಹವು ಅವನ ಕೃಪೆಯೂ ಇಲ್ಲದಿರುತ್ತಿದ್ದರೆ ಮತ್ತು ಅಲ್ಲಾಹು ಪಶ್ಚಾತ್ತಾಪ ಸ್ವೀಕರಿಸುವವನು ಯುಕ್ತಿಪೂರ್ಣನೂ ಆಗಿರದಿರುತ್ತಿದ್ದರೆ ಪತ್ನಿಯರ ಮೇಲೆ ಆರೋಪ ಹೊರಿಸುವ ಪ್ರಕರಣವು ನಿಮ್ಮನ್ನು ದೊಡ್ಡ ಪೇಚಿನಲ್ಲಿ ಸಿಲುಕಿಸಿಬಿಡುತ್ತಿತ್ತು. ಇನ್ನಲ್ಲದೀನ ಜಾಉ ಬಿಲ್ ಇಫ್ಕಿ ಉಸ್ಬತುಂ ಮಿನ್ಕುಂ ಲಾ ತಹ್ಸಬೂಹು ಶರ್ರನ್ ಲಕುಂ ಬಲ್ ಹುವ ಖೈರುನ್ ಲಕುಂ ಲಿಕುಲ್ಲಿ ಇಮ್ರಿಇನ್ ಮಿನ್ಹುಂ ಮಕ್ತಸಬ ಮಿನಲ್ ಇಥ್ಮ್ والذي تولى كبره منهم له عذاب عظيم. ಈ ಸುಳ್ಳಾರೋಪವನ್ನು ರಚಿಸಿ ತಂದವರು ನಿಮ್ಮೊಳಗೆ ಇರುವ ಒಂದು ಕೂಟವಾಗಿದ್ದಾರೆ. ಈ ಘಟನೆಯನ್ನು ನಿಮ್ಮ ಪಾಲಿಗೆ ಕೆಟ್ಟದೆಂದು ಭಾವಿಸಬೇಡಿ, ನಿಜವಾಗಿ ಇದು ನಿಮಗೆ ಹಿತಕರವಾಗಿಯೇ ಇದೆ. ಅದರಲ್ಲಿ ಯಾರು ಎಷ್ಟು ಭಾಗವಹಿಸಿದನೋ ಅಷ್ಟೇ ಪಾಪವನ್ನು ಶೇಖರಿಸಿಕೊಂಡನು. ಈ ಹೊಣೆಗಾರಿಕೆಯ ಪ್ರಮುಖ ಪಾಲು ವಹಿಸಿಕೊಂಡವನಿಗಂತೂ ಮಹಾಯಾತನೆಯಿದೆ. ಲೌಲಾ ಇಜ್ ಸಮಿಅ್ತುಮೂಹು ಝನ್ನಲ್ ಮುಮಿನೂನ ವಲ್ ಮುಮಿನಾತು ಬಿ ಅನ್ಫುಸಿಹಿಂ ಖೈರಾ ವಕಾಲು ಹಾಝಾ ಇಫ್ಕುಂ ಮುಬೀನ್. ನೀವೆಲ್ಲರೂ ಅದನ್ನು ಕೇಳಿದಾಗ ಸತ್ಯವಿಶ್ವಾಸಿ ಸ್ತ್ರೀ ಪುರುಷರು ತಮ್ಮ ಬಗ್ಗೆ ಸದ್ಗುಮಾನಿಯನ್ನೇಕೆ ತಾಳಲಿಲ್ಲ ಮತ್ತು ಇದು ಅಪ್ಪಟ ಸುಳ್ಳಾರೋಪವೆಂದೇಕೆ ಹೇಳಲಿಲ್ಲ. ಲೌಲಾ ಜಾಉ ಅಲೈಹಿ ಬಿ ಅರ್ಬಅತಿ ಶುಹದಾ ಫಇದ್ ಲಂ ಯಾತು ಬಿಶುಹದಾ ಫಉಲಾಯಿಕಾ ಇಂದಲ್ಲಾಹಿ ಹುಮುಲ್ ಕಾಲಿಮೂನ್. ಅವರು ತಮ್ಮ ಆರೋಪಕ್ಕೆ ಆಧಾರವಾಗಿ 4 ಸಾಕ್ಷಿದಾರರನ್ನೇಕೆ ತರಲಿಲ್ಲ? ಅವರೀಗ ಸಾಕ್ಷಿಗಳನ್ನು ತಾರದಿರುವುದರಿಂದ ಅಲ್ಲಾಹನ ಬಳಿ ಅವರೇ ಸುಳ್ಳುಗಾರರಾಗಿರುತ್ತಾರೆ. ವಲೌಲಾ ಫಜ್ಲುಲ್ಲಾಹಿ ಅಲೈಕುಂ ವರಹ್ಮತುಹು ಫಿದ್ ದುನ್ಯಾ ವಲ್ ಆಖಿರಹ್ ವರಹ್ಮತುಹು ಫಿದ್ ದುನ್ಯಾ ವಲ್ ಆಖಿರತಿ ಲಮಸ್ಸಕುಂ ಫೀಮಾ ಅಫದ್ತುಂ ಫೀಹಿ ಅಜಾಬುನ್ ಅಜೀಮ್. ನಿಮ್ಮ ಮೇಲೆ ಇಹಲೋಕದಲ್ಲೂ ಪರಲೋಕದಲ್ಲೂ ಅಲ್ಲಾಹನ ಅನುಗ್ರಹವೂ ಕೃಪೆಯೂ ಇಲ್ಲದಿರುತ್ತಿದ್ದರೆ ನೀವು ಸಿಲುಕಿದಂತಹ ವಿಷಯಗಳ ಫಲವಾಗಿ ಅತಿದೊಡ್ಡ ಯಾತನೆ ನಿಮ್ಮ ಮೇಲೆ ಎರಗುತ್ತಿತ್ತು. ಇದ್ ತಲಕ್ಕೌನಹು ಬಿಅಲ್ಸಿನತಿಕುಂ ವತಕೂಲೂನ ಬಿಅಫ್ವಾಹಿಕುಂ ಮಾ ಲೈಸ ಲಕುಂ ಬಿಹಿ ಇಲ್ಮ್

ಅವರು ತಮ್ಮ ನಾಲಗೆಗಳು ಕೈಕಾಲುಗಳು ಅವರ ಕೃತ್ಯಗಳ ಸಾಕ್ಷ್ಯ ಹೇಳಲಿರುವ ಆ ದಿನವನ್ನು ಮರೆಯದಿರಲಿ. ಅಂದು ಅಲ್ಲಾಹು ಅವರಿಗೆ ತಕ್ಕುದಾದ ಪ್ರತಿಫಲವನ್ನು ಸಂಪೂರ್ಣವಾಗಿ ಕೊಡುವನು, ಮತ್ತು ಅಲ್ಲಾಹನೇ ಪರಮಸತ್ಯನು, ಮತ್ತು ಸತ್ಯವನ್ನು ಸತ್ಯವೆಂದು ಸಾಧಿಸಿ ತೋರಿಸುವವನು ಎಂಬುದು ಅವರಿಗೆ ತಿಳಿಯುವುದು. وَالطَّيِّبَاتُ لِلطَّيِّبِينَ وَالطَّيِّبُونَ لِلطَّيِّبَاتِ أُولَئِكَ مُبَرَّؤُونَ مِمَّا يَقُولُونَ لَهُم مَّغْفِرَةٌ وَرِزْقٌ كَرِيمٌ. ದುಶ್ಶೀಲೆಯರು ದುಶ್ಶೀಲರಿಗಾಗಿ ಮತ್ತು ದುಶ್ಶೀಲರು ದುಶ್ಶೀಲೆಯರಿಗಾಗಿರುವರು, ಸುಶೀಲೆಯರು ಸುಶೀಲರಿಗಾಗಿ ಮತ್ತು ಸುಶೀಲರು ಸುಶೀಲೆಯರಿಗಾಗಿರುವರು. ಜನರು ಆಡುತ್ತಿರುವ ಮಾತುಗಳಿಂದ ಅವರು ಮುಕ್ತರಾಗಿರುತ್ತಾರೆ. ಅವರಿಗಾಗಿ ಕ್ಷಮೆಯಿದೆ ಮತ್ತು ಸನ್ಮಾನ್ಯ ಜೀವನಾಧಾರವಿದೆ. حتى تستأنسوا وتسلموا على أهلها ذلكم خير لكم لعلكم تذكرون. ಸತ್ಯವಿಶ್ವಾಸಿಗಳೇ, ನಿಮ್ಮ ಮನೆಗಳ ಹೊರತು ಇತರರ ಮನೆಗಳಿಗೆ ಅವರ ಒಪ್ಪಿಗೆ ಪಡೆಯದೆ ಹಾಗೂ ಮನೆಯವರಿಗೆ ಸಲಾಂ ಹೇಳದೆ ಪ್ರವೇಶಿಸಬೇಡಿ. ಈ ಕ್ರಮವು ನಿಮ್ಮ ಮಟ್ಟಿಗೆ ಉತ್ತಮ. ನೀವು ಇದನ್ನು ಗಮನದಲ್ಲಿರಿಸುವಿರೆಂದು ನಿರೀಕ್ಷಿಸಲಾಗಿದೆ. ಇಲ್ಲಂ ತಜಿದು ಫಿಹಾ ಅಹದಂ ಫಲಾ ತದಖುಲೂಹಾ ಹತ್ತಾ ಯುಅ್ಜನ ಲಕುಂ ವಇನ್ ಕೀಲ ಲಕುಂ ಇರ್ಜಿಉ ಫರ್ಜಿಉ ಹುವ ಅಜ್ಕಾ ಲಕುಂ ವಲ್ಲಾಹು ಬಿಮಾ ತಅಮಲೂನ ಅಲೀಂ. ಇನ್ನು ಅಲ್ಲಿ ಯಾರೂ ಕಾಣಿಸದಿದ್ದರೆ ನಿಮಗೆ ಅನುಮತಿ ಸಿಗುವವರೆಗೂ ಅದರೊಳಗೆ ಪ್ರವೇಶಿಸಬೇಡಿರಿ, ಮತ್ತು ಮರಳಿ ಹೋಗಿರೆಂದು ನಿಮ್ಮೊಡನೆ ಹೇಳಲಾದರೆ ಮರಳಿ ಬಿಡಿರಿ. ಇದು ನಿಮ್ಮ ಪಾಲಿಗೆ ಹೆಚ್ಚು ಪರಿಶುದ್ಧವಾದ ಕ್ರಮ, ಮತ್ತು ನೀವು ಮಾಡುತ್ತಿರುವುದೆಲ್ಲವನ್ನು ಅಲ್ಲಾಹು ಚೆನ್ನಾಗಿ ತಿಳಿದಿರುತ್ತಾನೆ. ಆದರೆ ಯಾರೂ ವಾಸಿಸದಂತಹ ಮತ್ತು ನಿಮಗೆ ಉಪಯೋಗದ ವಸ್ತುವೇನಾದರೂ ಇರುವಂತಹ ನಿವಾಸದೊಳಗೆ ಪ್ರವೇಶಿಸುವುದರಲ್ಲಿ ಅಡ್ಡಿಯಿಲ್ಲ. ನೀವು ಪ್ರಕಟಗೊಳಿಸುವುದನ್ನು ಬಚ್ಚಿಡುವುದನ್ನು ಅಲ್ಲಾಹು ಅರಿಯುವನು. ذلك أزكى لهم إن الله خبير بما يصنعون. ಪೈಗಂಬರರೆ, ಸತ್ಯವಿಶ್ವಾಸಿಗಳೊಡನೆ ತಮ್ಮ ದೃಷ್ಟಿಗಳನ್ನು ಕೆಳಗಿರಿಸಿಕೊಳ್ಳಲಿಕ್ಕೂ ತಮ್ಮ ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳಲಿಕ್ಕೂ ಹೇಳಿರಿ. ಇದು ಅವರ ಪಾಲಿಗೆ ಹೆಚ್ಚು ಪರಿಶುದ್ಧವಾದ ಕ್ರಮವಾಗಿದೆ. ಅಲ್ಲಾಹನು ಅವರು ಮಾಡುವುದೆಲ್ಲವನ್ನು ಅರಿಯುವವನಾಗಿದ್ದಾನೆ. وَقُلْ لِلْمُؤْمِنَاتِ يَغْضُضْنَ مِنْ أَبْصَارِهِنَّ وَيَحْفَظْنَ فُرُوجَهُنَّ وَلَا يُبْدِينَ زِينَتَهُنَّ إِلَّا مَا ظَهَرَ مِنْهَا وَلْيَضْرِبْنَ بِخُمُرِهِنَّ عَلَى جُيُوبِهِنَّ ولا يبدين زينتهن إلا لبعولتهن أو آبائهن أو آباء بعولتهن أو آباء بعولتهن أو أبنائهن أو أبناء بعولتهن أو أبناء بعولتهن أو إخوانهن أو بني إخوانهن أو بني أخواتهن أو بني أخواتهن أو نسائهن أو ما ملكت أيمانهن أو التابعين